ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿವಿಧ ರೀತಿಯ ಸೊಪ್ಪಿನ ಕೃಷಿ ಹಾಗೂ ಜೋಳದ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿ ಗ್ರಾಮದ ಶ್ರೀಯುತ ರಂಗಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಚನ್ನಗಿರಿ ತಾಲೂಕು ದೇವರಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರಂಗಸ್ವಾಮಿ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ಏನ್ ಕೃಷಿ ಮಾಡಿಕೊಂಡಿದ್ದಾರೆ, ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಂಗಸ್ವಾಮಿ ಅವರೇ. ನಮಸ್ಕಾರ. ನಮಸ್ಕಾರ. ಎಷ್ಟು ಎಕರೆ ಜಮೀನದು ರಂಗಸ್ವಾಮಿ ಅವರಿಗೆ? ಒಂದು ಎಕರೆ ಸರ್. ಏನೇನ್ ಬೆಳ್ಕೊಂಡಿದ್ರಿ? ಜೋಳ ಮಾಡಿದ್ವಿ. ಜೋಳ ಫಸ್ಟ್ ಸ್ಟಾರ್ಟಿಂಗ್ ಮೈಗೆ ಓಡಿಸ್ಬೇಕು, ನೆಲ ಮಿದು ಇದ್ರೆ ಮಾತ್ರ ಬಿತ್ತಕ್ ಬರಬೇಕು. ಜೋಳ ಒಂದೇ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಬೇರೆ ಬೆಳೆಗಳನ್ನ ಯಾಕೆ ಬೆಳ್ಕೊಂಡಿಲ್ಲ ತಾವು? ಬೆಳಿಲಿಲ್ಲ. ಜೋಳನು ಮಾಡಿದೀವಿ, ರಾಗಿನೂ ಮಾಡಿದೀವಿ, ತರಕಾರಿನೂ ಮಾಡಬಹುದು. ತರಕಾರಿ ಯಾಕಪ್ಪ ಅಂದ್ರೆ ಈ ವರ್ಷ ಆಗ ಬೆಳೆನು ರೈತರದ್ದು ಭಾರಿ ಅನ್ನೇ ಈ ವರ್ಷ. ಆದ್ರೂ ಮಾಡಿದ್ವಿ, ಮೆಣಸಿನ ಗಿಡ ಹಚ್ಚಿದ್ವಿ. ಮೆಣಸಿನ ಗಿಡದ ಏನು ಉಪಯೋಗ ಆಗೋದಕ್ಕೆ ಏನು ಮಾಡೋಕ್ಕಾಗಲಿಲ್ಲ, ನೀರು ಬಂದು ಎಲ್ಲ ಹೋಗ್ಬಿಡ್ತು. ಅದಾದ್ಮೇಲೆ ಮತ್ತೆ ತೆಗಿಯತ್ಲ ಬರವಾಯ್ತಂತ ನಂದು ಮೈ ಹೊಡಿಸಿ ಸ್ವಲ್ಪ ನೆಲ ಮಿದು ಆತ ಬಿಡತ್ತ, ಹೆಂಗ ಮಳೆ ಒಂದು ಸ್ವಲ್ಪ ಆಪುರ್ತು ಬಂತಂತ ನಂದು ಜೋಳ ಬಿತ್ತಿದ್ವಿ. ಸಡನ್ಲಿ ಬಿತ್ತಿ ಎಳೆ ದಿನ ತಡಲ್ನಂಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತ, ಹಳ್ಳ ಬಂದು ಎಲ್ಲ ಹೋಗ್ಬಿಡ್ತು. ಯಾವ ಭಾಗದಲ್ಲಿ ತಮ್ದು ಜಮೀನು ಇರೋದು? ಅಡ್ಲಾಗಿ ಕೆಳಗ ಎರೆ ಜಮೀನು ನೆಲ ಎಲ್ಲ ಎಲ್ಲರ ಬಯಲ ನೆಲಗಳು ಚೆನ್ನಾಗದ ನೆಲಗಳು. ಆದ್ರೆ ಹಳ್ಳ ಬಂದ್ರದಿಂದ ಏನು ಮಾಡಕ್ ಬರಲ್ಲ ಸಲ ರೈತರದ್ದು ಓಟ್ರ ಅನ್ನೇನು. ಈ ಕಡೆ ಈ ದಿಕ್ಕಿ ಒಂದು ಸ್ವಲ್ಪ ಪರವಿದ ಚೆನ್ನಾಗದು. ಈ ಕಡೆ ನಮ್ಮೂರಾಗೆ ಒಂದು ಸ್ವಲ್ಪ 4% ಐತೆ, 30% ಓಟ್ರ ಹೋಯ್ತು. ರೈತರದ್ದು ಭಾರಿ ಅನ್ನೇ ಅಂದ್ರೆ ಭಾರಿ ಅನ್ನೇ ಈ ವರ್ಷ. ಅಂದ್ರೆ ಈ ಸರಿ ಮಳೆ ಜಾಸ್ತಿ ಬಂದಿದ್ಕೆ? ಮಳೆ ಜಾಸ್ತಿ ಬಂದ್ರದಕ್ಕೋಸ್ಕರ ಭಾರಿ ಅನ್ನೇ. ಒಂದ್ ಸ್ವಲ್ಪ ಆಪೂರ್ತಪೂರ್ಣ ಬಂದ್ರೆ ಮಾತ್ರ ಬೆಳೆ ಆಗುತ್ತೆ ನಮ್ ಕಡೆ. ಎರೆ ನೆಲ ಕಡಿಕೆ ಕೆಂಗಲ್ ನೆಲ ಇಲ್ಲಿ ಹೆಂಗ ನಡೀತೈತೆ, ಎಷ್ಟೇ ಮಳೆ ಬಂದ್ರೆ ನಡೀತೈತೆ. ಕೆಲವು ಜನ ಕೆಂಗಲ್ ಅವು ಆಗಿಲ್ಲ, ಕೆಲವು ಜನ ಆಗಿದಾವೆ, ಕೆಲವು ಜನ ಆಗಿಲ್ಲ. ಏನಪ್ಪ ಅಂದ್ರೆ ಅಮ್ಮಮ್ಮ ಅಂತ ಅಂದ್ರೆ ಒಂದು 30 ಎಕರೆ ಜೋಳ ಇರತ್ತೆ ಭೋಜನ ಮೂರಲ್ಲಿ ದೇವರಹಳ್ಳಿ ಗ್ರಾಮದಾಗ. ಎಲ್ಲಾರು ಸೇರಿ 30 ಎಕರೆ? ಎಲ್ಲರೂ ಸೇರಿ 30 ಎಕರೆ ಜೋಳ ಇರೋದು. ಈಗ ಮೋಸ್ಟ್ಲಿ ಇರ್ಬೇಕಂತ ಅಂದ್ರೆ ಇರೋದಷ್ಟು ಜೋಳ ದುಂಡು ಮಡಿಕೆಬೇಕು ಅಂದ್ರಿ. ಎಲ್ಲರ ಆಗಿದ್ರ ಎಲ್ಲರ ಹೋಗಿ ಬಿಡ್ತು, ಮಳೆ ಜಾಸ್ತಿ ಆಗ್ಬಿಡ್ತಲ್ಲ ಹಂಗಾಗಿ ಜನಕ್ಕೆ ಎಫೆಕ್ಟ್ ಆಗ್ಬಿಡ್ತು. ಇತ್ತೀಚಿನ ಇದ್ರಲ್ಲಿ ಹೇಳ್ಬೇಕಂದ್ರೆ ಮುಂಚೆಗೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಜೋಳದ ಕಮ್ಮಿ ಆಗ್ತಾ ಬರ್ತಿದೆ ಬೆಳೆ ಅದಲ್ಲ. ಈ ಸತಿ ಒಂದ್ ಸ್ವಲ್ಪ ಜೋಳದ ಕಮ್ಮಿ ಅಂತ ಬೆಳೆ ಆಗ್ತಾರ. ಮತ್ತೆ ಏನಕ್ಕೋಸ್ಕರ ಹಿಂಗ್ ಮಳೆ ಹಿಂಗ್ ಜಾಸ್ತಿ ಆಯ್ತು? ಏನ್ ಮಾಡಕ್ ಸರ್? ಅಂದ್ರೆ ಬೇರೆ ಬೆಳೆಗಳಿಗೆ ಆಸಕ್ತಿ ಹೋಗಿ ಕಡಿಮೆ ಮಾಡ್ತಾ ಇದಾರೆ ಅಥವಾ ಏನು? ಇಲ್ಲ, ಬೇರೆ ಬೆಳೆ ಹೋಗ್ತಾ ಆಸಕ್ತಿ ಐತಿ. ಈಗ ಏನೇ ನೆಲದಾಗ ಆಗಲ್ವಾ, ಈಗ ಹೈಬ್ರಿಡ್ ಜೋಳನೋ ಏನೋ ತರಕಾರಿ ಪರಕಾರಿ ಮಾಡ್ಕೊಬಹುದು. ಆದ್ರೂ ಹಳ್ಳಿ ಬಂದ್ರೆ ಏನು ಮಾಡಕ್ಕಾಗಲ್ಲ ಅಲ್ಲಿ ಎರೆ ಜಮೀನುಗಳಾಗೆ. ಈ ದಿಕ್ಕ ಏನಾಯ್ತು, ಕೆಂಗಲ್ ನೆಲಗಳು ಮಲ್ನಾಡ್ ಮರಳು ಬರ್ತಾವಲ್ಲ ಆ ನೆಲಗಳಾಗೆ ಮಾಡಬಹುದು. ಈ ತರಕಾರಿ ಮಾಡಬಹುದು, ಅವ್ರಿಗೆ ಏನ್ ಬೇಕಾದ್ ಮಾಡ್ಕೋಬಹುದು. ಹಿರೇ ಬೀಜ ಅಂತವಿಂತ ತರಕಾರಿ ಮೆಣಸಿನ ಗಿಡ ಆಮೇಲೆ ಆಗಲು ಬೀಜ ಅಂತವಿಂತ ಊರ್ಕೆಂತಾರೆ. ಊರಿಗೆ ಅಂದ್ರು ಹಿಂಗೆ ಮಳೆ ಜಾಸ್ತಿ ಆದ್ರೆ ತರಕಾರಿ ಯಾವ್ದು ಆಗಲ್ಲ ಸರ್. ನೀವೇನ್ ತರಕಾರಿ ಬೆಳೆದಿಲ್ಲ? ಮಾಡಿದೀವಿ. ಎಷ್ಟು ಮಾಡಿದ್ದೀರ? 1 ಎಕರೆ ಮಾಡಿದ್ವಿ ಮೆಣಸಿನ ಗಿಡವ ಸರ್. ಒಂದೇ ಒಂದ್ ಬೀಳ್ ಕಾಯಿ ತರ್ಕಂದ್ವಿ, ಒಂದ್ 4-5 ಬೆಟರ್ ಆಗಿತ್ತು. ಮಳೆ ಬಂದು ಕಾಯಿಲ್ಲ ಉದರೆ ಬಿಡ್ ಸೀತಕ್ಕೆ. ಅದ್ರ ಗೊಬ್ಬರ ಹಾಕಿ ಹಾಕಿ ನಾವು ಸೋತಾವ್ ಇಟ್ಟಿವಿ. ಗೊಬ್ಬರ ಕೊಡ್ಲಕ್ ಆಗತ್ತೆಂಟ್ ಸರ್? 3,500 ರೂಪಾಯಿಗಿಂತ DAP 20-26 3,800 20-28,000 ರೂಪಾಯಿ. ಈಗ ಮಾಗಿ ಹೊಡ್ಸಕ್ಕೆ ಏನಿಲ್ಲ ಅಂತ ಅಂದ್ರು, 1 ಎಕರೆ ಜಮೀನು ಹೊಡ್ಸ್ಬೇಕಂದ್ರೆ ಈಗ ಮಾಗಿದ್ದ ಹಿಡಿದು ಎಲ್ಲ ಸೇರ್ತಾವ, ಒಂದ 8-10,000 ರೂಪಾಯಿ ಖರ್ಚು ಬರ್ತ 1 ಎಕರೆಗೆ ಅಂತ. ಅದು ಕೋಲ ಮಿಟ್ಟಿ ಹಿಡ್ಕೊಂಡು ಹಿಂಗೆ ಹೊಡ್ಕಂತದೆ. ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮೂರಲ್ಲಿ ಇದೆ, ಅಲ್ಲಿಂದ ಏನು ನಿಮಗೆ ಮಾಹಿತಿ ಕೊಡ್ಲಿಲ್ವಾ ಅಥವಾ ಅಲ್ಲಿಂದ ಏನು ಯಾವ್ದು ಸಹಾಯ ಕೊಡ್ಕಲ್ಲ? ಏನು ಮಾಹಿತಿ ಕೊಟ್ಟಿಲ್ಲ. ಅದು ಬರ್ತಾರೆ ಈಗ ಬೆಳೆ ಹಿಂಗೆ ಮೊನ್ನೆ ಆಗಿರೋದಕ್ಕೆ ರೈತರು ಕೇಳ್ತಾರೆ, ಕೇಳಿದಾಗ ಮಾಹಿತಿ ಹೇಳ್ತಾರೆ, ಈ ತರ ಹಿಂಗ್ ಮಾಡ್ರಿ ಅಂತವ. ನಾವ್ ಹೇಳಿದಂತ ಗೊಬ್ಬರ ಹಾಕ್ರಿ, ನಾವ್ ಹೇಳಿದಂತ ಔಷಧಿ ಹೊಡಿರಿ, ರಾಸಾಯನಿಕ ಗೊಬ್ಬರ ಅಂತ ಏನೇನು ಹೇಳ್ತಾರೆ ಬಂದು. ಆದ್ರೂ ರೈತರು ಈಗ ಅವ್ರು ಹೇಳದ ಕರ್ತವ್ಯ ಮಾಡ್ತಾರೆ, ಮಾಡಿರು. ಈಗ ಹಿಂಗ್ ಮಳೆ ಬಂದು ಅವ್ರು ಕೊಟ್ಟದೆಲ್ಲ ಅನುಕೂಲ ಆಗೈತಿ, ಆಗಿಲ್ಲ ಅಂತ ಏನಿಲ್ಲ. ಹಿಂಗ ಹಿಂಗ್ ಮಳೆ ಹಳ್ಳ ಪಳ್ಳ ಬಂದು ಈಗ ತುಂಬ ಹಳ್ಳ ಎರಡು ಎರಡು ಬೇಕಾಗ್ಬಿಟ್ವ, ಹಂಗಾಗಿ ರೈತರದ್ದು ಭಾರಿ ಅನ್ನೇ ಆಗ್ಬಿಡ್ತು. ಅಂದ್ರೆ ಜೋಳ ಮಾಕಕ್ಕಿಂತ ಮುಂಚಿತವಾಗಿ ಭೂಮಿನ ಯಾವ ರೀತಿ ನೀವು ಮಾಡ್ಕೋತೀರಿ? ಯಾವ ತರ ಗೊಬ್ಬರ ಕೊಡೋದಾಗ್ಲಿ, ಹದಗೊಳಿಸ್ಕೊಳ್ಳೋದಾಗ್ಲಿ, ಯಾವ ತರ ಮಾಡ್ತೀರಿ? ಸ್ಟಾರ್ಟಿಂಗ್ ಮೈ ಓಡಿಸ್ತೀವಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಗಿಡ ಪಡೆ ಬೆಳ್ಕೊಂಡಿರ್ತಾವ, ಕೊಚ್ಚಬಳ್ಳಿ ಓಡಿಸಿ ಎಲ್ಲ ಗಿಡಲ್ಲ ಸಣ್ಣಕ್ಕದ ಅಂತ ನಂದು ಇದು ಮಾಡ್ತಾರೆ. ಆಮೇಲೆ ಮತ್ತೆ ಬಲ್ಟ್ರ ಮಾಡಿಸ್ಬೇಕಾಕತಿ. ಅದು ನೆಲ ಮಿದು ಬಿದ್ರೆ, ನೆಲ ಮಿದ್ದು ಇಲ್ದಂಗಿಲ್ದ್ರೆ ಬರಕ್ಕಾಗಲ್ಲ, ಬರಲ್ಲ. ಆಮೇಲೆ ಹಂಗೆಲ್ಲ ನೆಲ ಮೇದು ಆತ ಮತ್ತೆ ಟ್ಯಾಕ್ಟರ್ ತಗೊಂಡು ಓಡಿಸೋದು. ಏನಿಲ್ಲ ಅಂದ್ರೆ ಎಕರೆಗೆ 900 ರಿಂದ 1,000 ರೂಪಾಯಿ ಮಾಡಿದಾರೆ ಒಂದು ಗಂಟೆಗೆ. ಅಂಥದ್ದು 20 ಎಕರೆ 10 ಎಕರೆ 5 ಎಕರೆ ದುಡ್ಡು ಎಷ್ಟು ಹೋಗ್ಬೇಡ್ರಿ ಸರ್? ನಮ್ಮ ಹತ್ರ ರೈತರವೇ 12 ಹೋಗಿದೆ. ಎತ್ತಿನ ಬೇಸಾಯ ಮಾಡಿಸಲ್ವ? ಎತ್ತಿನ ಬೇಸಾಯ ಮಾಡಿದ್ರು ಸರ್. ನೇಗಲ ಹೊಡಿತೀವಿ, ನೇಗಲಾಗೆ ಬಿತ್ತ ಮುಂದಾಗ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಟ್ಯಾಕ್ಟರ್ ಬಿಟ್ರೆ ಎತ್ತಿನಾಗ ಏನ್ ಮಾಡಕ್ ಬರಲ್ಲ. ಎತ್ತಿನಾಗ ಏನಪ್ಪ ಅಂತಂದ್ರೆ ನೇಗಿಲ ಹಿಡ್ಕೊ ಮುಗಿಸ್ಕೋಬಹುದು ಅಷ್ಟೇ. ಒಂದ್ ಮಕ್ಕವ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಎರ್ಸಕೊಂಡು ತಗೊಂಡು ಗಾರಿಕೆ ಅಂದು ಒಂದ್ ಸ್ವಲ್ಪ ಮಳೆ ಎಲ್ಲಾರು ಅದುವಾಗಿತ್ತಪ್ಪ ಅಂತ ಅಂದ್ರೆ ಬಿತ್ತಬಹುದು. ಇಲ್ಲ ಮಳೆ ಬರ್ಲಂಗಿದ್ರೆ ಒಂದ್ 3-4 ಪಟ್ಟಿ ಹೊಲವ ಜಮೀನ ಹರಗ್ಬೇಕು. ಮತ್ತೆ ಹುಲ್ಲು ಹಾಕ್ತಂದ್ರೆ ಸಲ್ಸ ಸರ್ ಸಣ್ಣ ಗಿಡ ಪಡ ಆದ್ರೆ ಮತ್ತೆ ಹರಗ್ಬೇಕು. ಆಮೇಲೆ ಮಳೆ ಬಂತ ಈಗ ಜೆತ್ತಿ ಸೇರ್ಕೊಂಡು ಬೇಸಾಯ ಬಿತ್ಕೊಳೋದು. ಎಳ್ನೇಕ ಹಾಕೋದು ಹಿಂದೆ ಬಿಟ್ಟ ಕಂಬಕ್ಕೆ ಬರ್ತಿ ಬೀಜ ಉದ್ರಸೋದು ಗೊಬ್ಬರ ಒಬ್ಬರು ಗೊಬ್ಬರ ಅಂದ್ರೆ ಮಣ್ಣನ್ನು ಯಾವ ರೀತಿ ಹದಗೊಳಿಸ್ಕೋತೀರಿ? ಯಾವ್ಯಾವ ಗೊಬ್ಬರ ಕೊಡ್ತೀರಾ ಪ್ರಾರಂಭದ ಹಂತದಲ್ಲಿ? ನಾವು ಪ್ರಾರಂಭದ ಹಂತದಲ್ಲಿ DAP ಕೊಡ್ತೀವಿ. DAP ತಳಕಾಕೆ ತೋಕುವ ನೆಲ ಮೀದು ಬಿರುತ್ತಾ ಫಸ್ಟ್ ಸ್ಟಾರ್ಟಿಂಗ್ ಸಾಲ್ ಹುಡ್ಕಂತವ. ಈಗ ಒಬ್ಬರನ್ನ ಗೊಬ್ಬರ ಬಿತ್ತ ಕರ್ಕಂತೀವಿ, ಅವ್ರ ಗೊಬ್ಬರ ಚೆನ್ನಾಗಿ ಹಾಕ್ಯಂತ ಬರ್ತಾರೆ. ಅವ್ರಿಂದ ಬಿಟ್ಟೆ ಬೀಜ ಉದ್ರಸಾರು ಹೆಣ್ಮಕ್ಳನ್ನ ಒಂದ್ 5-6 ಜನ ಕರ್ಕಂತೀವಿ. ಬೀಜ ಚೆನ್ನಾಗಿ ಉದಿಸ್ಕೊಂತ ಬರ್ತಾರೆ. ಸಾಲ ಹೊಡಿಕೊ ಹಂಗಿಲ್ಲ, ಒಂದ್ 2 ಇಂಚು ಹೊಡಿಬೇಕಷ್ಟೇ. ಅದ್ರ ಮೇಲ್ಪಟ್ಟು ಹೊಡೆಯಂಗಿಲ್ಲ, ಸ್ವಲ್ಪ ಹೊಡೆಯ ಒಂದ್ 3 ಇಂಚ್ ಹೊಡೆದಪ್ಪ ಅಂತಂದ್ರೆ ಬೀಜ ಹೊಟ್ಟಲ್ಲ, ಅಡಿ ಮಳಿಕಾಯಿ ಹೋಗಿ ಬಿಡುತ್ತೆ. ನೆಲ ಮೇದು ಬಿತ್ತ ಈಗ ಕಂಬತ್ತಿ ಬಂದಂಗೆ ಬೀಜ ಎಲ್ಲ ಮುಚ್ಕೊಂತ ಬರುತ್ತ. ಮುಗ್ದು ಕೊಡ್ಲಿ ಮತ್ತೇನಪ್ಪ ಅಂದ್ರೆ ಒಂದಿನ ಬಿಟ್ಟು ತಿರು ಬೆಳಗ್ಗೆ ಹೋಗಿ ಕ್ವಾಲಿಟಿ ಹುಡ್ಕೊಂಡ್ಬಿಟ್ರೆ ಜೋಳ ಒಂದೇ ಲೆವೆಲ್ ಕಾಣತ್ತಂದಕ್ಕೋಸ್ಕರ ರೈತರು ಆ ತರ ಕೆಲಸ ಮಾಡ್ತಾರೆ. ಜೋಳ ಹುಟ್ಟಿರೆ ಹುಟ್ಟಂಗೆ, ಮಳೆ ಅದವಾಗಿ ಚೆನ್ನಾಗಿ ಬಂತು ಅಂದ್ರೆ, ಇಲ್ಲಪ್ಪ ಅಂದ್ರೆ ಒಂದ್ ಸ್ವಲ್ಪ ಹೊಗಳು ಮಣ್ಣು ತುಂಬರೆ ಇಟ್ಟಪ್ಪ ಒಂದ್ ಎಂಡೆ ತುಂಬಿಕೆಂತ ಅಂತೂ ಜೋಳ ಹುಟ್ಟಲ್ ಸರ್. ಹೆಂಗಿರುತ್ತೆ ಸಾಲದಿಂದ ಸಾಲಕ್ಕೆ ಎಷ್ಟು ಅಂತರ ಕೊಟ್ಟಿರ್ತೀರ? 2 ಅಡಿ ಕೊಡ್ತೀವಿ. 2 ಅಡಿ ಅಂದ್ರೆ ಒಂದ್ 2 ಗೇಣು, 2 ಗೇಣು ಒಂದ್ ಗೇಣು ಒಂದ್ ಚೌಟಿಂಗ್ ಕುಂಡಿ ಹೋಗ್ಬೇಕು. ಅಷ್ಟು ಅಡ್ರ ಕೊಡ್ತೀವಿ. ಕೆಲವು ಕಡೆ ಕಮ್ಮಿ ಕೊಡ್ತಾರೆ, ಅಷ್ಟಾದ್ರು ಕೊಟ್ರು ಜೋಳ ಈಗ ಎತ್ತಿನ ಕಾಲು ಕುಂಡೆ ಹೊಡೆಯ ಕಡೆ ಎತ್ತಿನ ಕಾಲು ಹೋಗೋದು ಇರುತ್ತೆ. ಈಗ ದೊಡ್ಡವರ್ಗಳು ಇದ್ದಾಗ ಈಗ ಕಾಲುಗಳು ತುಳಿಯೋದು ಹೋಗೋದು ಮಾಡ್ತಿರ್ತಾವ, ಜೋಳ ಪಶ್ ಹೋಗುತ್ತೆ. ಈ ಕುಂಟೆ ಹೊಡೆದ್ರೆ ಪಾಡಾಗುತ್ತೆ. ಈ ಕುಂಟೆ ಹೊಡೆದಂಗಿದ್ರೆ ಜೋಳ ಪಶ್ ಎದಳಲ್ಲ, ಗೊಬ್ಬರ ಕೊಡಬೇಕು, ಯೂರಿಯಾ ಗೊಬ್ಬರ ಕೊಡಬೇಕು, ಮೇಲೆ ಗೊಬ್ಬರ ಅದನ್ನ ಕೊಟ್ಟ ನಂತರ ಮತ್ತೆ ಕುಂಟೆ ಹೊಡಿಬೇಕು. ಕುಂಟೆ ಹೊಡೆದ ಮೇಲೆ ಏನಿಲ್ಲಪ್ಪ ಅಂತಂದ್ರೆ ಈಗ ಎಣ್ಣೆ ಕುಂಟೆ ಹೊಡಿಬೇಕು ಅಂದ್ರೆ ಮತ್ತು ಕುಂಟೆ ಹೊಡೆದ ಮೇಲೆ 3ನೇ ಗೊಬ್ಬರ ಹಾಕ್ಯಂದು ಹಾಕ್ಯಂದ ಮೇಲೆ ಇದು ಲಾಡಿಸ್ ಅಂತ ಬಂದ್ ಸೋಸಿಗ ಅದನ್ನ ಔಷಧಿ ಹೊಡಿ ಕಳೆ ಪಳೆ ಏನು ತೆಗಿಯಂಗಿಲ್ಲ, ಲಾಡಿಸಿ ಹೊಡಿಯೋದು. ಹಂಗಿಲ್ಲರ ಅಕಸ್ಮಾತ್ ಮುಳ್ಸ ಜಿತ್ತಪ್ಪ ಅಂದ್ರೆ ಅದು ಲಾಡಿಸಿ ಹೋಗಲ್ಲ, ಅದನ್ನ ಕಿತ್ತಾಕ್ಯಬೇಕು. ಕಿತ್ತಾಕ್ಯಂದ್ಮೇಲೆ ಬೆಳೆ ಚೆನ್ನಾಗಾದ್ರೆ ಆದಂಗೆ, ಇಲ್ಲ ಮತ್ತೆಲ್ಲರ ಹಳ್ಳ ಪಳ್ಳ ಬಂತಂದ್ರೆ ಯಾ ತೆನೇನು ಆಗಲ್ಲ, ಈ ಬಂದ್ ಜೋಳನು ಹೋಗುತ್ತೆ. ಜೋಳಕ್ಕೆ ಎಷ್ಟು ಬಾರಿ ಗೊಬ್ಬರ ಕೊಡ್ತೀರ? 3 ಬಾರಿ ಕೊಡ್ತೀವಿ. ಮೇಲ್ ಗೊಬ್ಬರ ಯಾವಾಗ ಕೊಡ್ತೀರಾ? ಯಾವ ತರ ಗೊಬ್ಬರ ಬಿತ್ತಿ 15 ದಿನದಿಂದ ಕೊಡ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಕುಂಟೆ ಹೊಡಿತೀವಲ್ಲ ಆ ಟೈಮ್ನಾಗೆ ಮೇಲ್ ಗೊಬ್ಬರ ಕೊಟ್ಟೆ ನಾವು ಸಾಲ್ ಮಾಡೋದು. ನಾವು ಸಾಲ್ ಮಾಡಿದ ನಂತರ ಒಂದ್ 1 ಪಟ್ಟು ಕುಂಟೆ ಹೊಡೆದ್ಮೇಲೆ ಮತ್ತೆ ಇನ್ನೊಪಟ್ಟು ಟೈಮ್ ಇನ್ನೊಂದು ಟೈಮ್ ಕೊಡ್ತೀವಿ. 1 ಪಟ್ಟಿ ಕುಂಟೆ ಹೋದಾಗ ಆ ಟೈಮ್ ಕೊಟ್ಟರೆ ಮತ್ತೆ ಸುಲಂಗಿ ಮುಖ ಈಗ ಕೀಳ್ತಾ ತೆನೆಪನೆ ಕೀಳ್ತಿರ್ತ ಆ ಟೈಮ್ಗೆ ಒಳಗೆ ಬಕ್ಕಿಂದು ಉಕ್ಕಂತ ಉಕ್ಕಂತ ಹೋಗೋದು. ಯಾಕಪ್ಪ ಗುಣಿಗೆ ಹಾಕಕ್ ಬರಲ್ಲ ಆ ಟೈಮ್ನಾಗೆ, ಈ ಜೋಳ ಹೆಂಗ ಸಹ ಹೋಗ್ತೀರಿ? ಉಕ್ಕಂತ ಉಕ್ಕಂತ ಬರ್ತವ ಅವಾಗ ಒಂದ್ ಸ್ವಲ್ಪ ಬಿಡು ಚೆನ್ನಾಗಿ ಒಂದ್ ಸ್ವಲ್ಪ ಈಚೆ ಬರ್ತವೆ ಚೆನ್ನಾಗ್ ಹಾಕದ ರೈತರು ಅಂತ ಅದಕ್ಕೋಸ್ಕರ ನಾವು ಏನೇನೋ ಮಾಡಕ್ ಹೋಗ್ತೀವಿ. ಆದ್ರೂ ಮತ್ತೆ ಆ ಟೈಮ್ನಾಗೆ ನೋಡ್ರಿ ಸರ್ ಏಟ ಏಸಪಟ್ಟು ಜೋಳ ಬೆಳ್ದಾಗಲ್ಲವ, ಈಗ ಹಿಂಗ ಹಳ್ಳ ಪಳ್ಳ ಬಂದ್ರೆ ಜೋಳ ತೆನೆ ಮಟ್ಟಕ್ಕೂ ನೀರು ನಿಂತೈತಿ, ಜೋಳ ಎಲ್ಲ ಕರಗಾಗಿ ಒಳಗೆ ಬಂಡ್ರ ಬಿದ್ದು ಕೊಡ್ತು. ಒಟ್ಟು ಅತಿ ಹೆಚ್ಚು ನೀರು ಬಂತು ಅಂದ್ರಾಗ ಹುಸ್ರು ಬಂದು ಒಳಗೆ ಒಂಥರ ಕರ್ರಗ ಹಾಕತ್ತು ಒಟ್ಟು ಕಪ್ಪು ಚಾಯ ಮೂಡಿಬಿಡುತ್ತೆ. ಅದೇನ ಅರ್ಧ ಕಾಳು ಇರುತ್ತೆ, ಅರ್ಧ ಕಾಳು ಹೋಗಿರುತ್ತೆ. ಅದಾಗ ಹೆಂಗ್ ಮಾಡ್ತೀವಿ, ಅರ್ಧ ಏನು ಮುರಿದಾಗಿ ಅರ್ಧ ತೆಗ್ದಾಕಿಂತೀವಿ. ಅದ್ರಾಗ ಫಂಗಸ್ ಅಂತಂದು ಇಲ್ಲಿ ಯಾವ್ರಿಗೆ ಬರ್ತಾರ ವ್ಯಾಪಾರಗಾರರು, ಫಂಗಸ್ ಐತೆ ಅಂತಂದ್ರೆ ಅದ್ರಾಗ 500 ರೂಪಾಯಿ ಕಮ್ಮಿ ಮಾಡ್ತೀವಿ, ಕಮ್ಮಿ ಮಾಡಿಬಿಡ್ತಾರೆ. ಎಷ್ಟು ದಿನದ ನಂತರವಾಗಿ ಮೊಳಕೆ ಬರುತ್ತೆ ಜೋಳ? ಮೊಳಕೆ 5 ದಿನಕ್ಕೆ ಬರುತ್ತೆ. ಮೊಳಕೆ 5 ದಿನಕ್ಕೆ ಮೊಳಕೆ ಬರದೆ 8 ದಿನಕ್ಕೆ ಓಟ ಕಾಣುತ್ತೆ ನೆಲ ಬಿಟ್ಟು. ಮತ್ತೊಂದ್ಸರಿ ಬೇಸಾಯ ಹೊಡಿತೀರ? ನೆಲ ಬಿಟ್ಟು 8 ದಿನಕ್ಕೆ ಕಂಡಾಗ 15 ದಿನಕ್ಕೆ 12 ದಿನಕ್ಕೆ ಕುಂಟೆ ಹೊಡಿತೀವಿ. ಯಾಕಂದ್ರೆ 8 ದಿನಕ್ಕೆ ಹೊಡಿಯಕ್ ಬರಲ್ಲ, ನೀನು ಸಣ್ಣ ಪಸಿ ಇರುತ್ತ ಕುಂಟೆ ಹೊಡೆದು ಮುಚ್ಚೋಗುತ್ತೆ. ಹಂಗಾಗಿ 15 ದಿನಕ್ಕೆ ಸಾಲ್ ಮಾಡೋದು. ಆ ಟೈಮ್ನಾಗೆ ಗೊಬ್ಬರ ಹುಗ್ಗಿ ಯೂರಿಯಾ ಕೊಟ್ಟು ಕುಂಟೆ ಸಾಲ್ ಮಾಡ್ತೀವಿ. ಸಾಲ್ ಮಾಡಿದ ನಂತರ ಅದು 7ನೇ ಪಟ್ಟಿ ಕುಂಟಿ ಏನಾದ್ರು ಮತ್ತೆ ಅಂದ್ರೆ ಗೊಬ್ಬರ ತಗೊಂಡು ಈಗೆಲ್ಲರೂ ಬೆಳಗ್ಗೆ ಕೆಂಪು ಕಾತ ಈಗ ಮಳೆ ಬಳೆ ಜೀನ್ ಹಿಡ್ಕಂದ್ರೆ ಗೊಬ್ಬರ ಹುಗ್ಗಿ ಅಂತಲ್ಲಿ ಇರ್ತಾರೆ. ಇಷ್ಟು ಪಟ್ಟು ಆಗ್ತಾರಂತ ಅಲ್ಲ, ಹಿಂಗೆ ಮಳೆ ಹಿಡ್ಕಂತ ಬಂದ್ರೆ 5ರಿಂದ 8 ಪಟ್ಟು ಗೊಬ್ಬರ ಕೊಡ್ತಾರೆ. ಯಾವ್ಯಾವ ಗೊಬ್ಬರ ಕೊಡ್ತಾರೆ? ಯೂರಿಯಾ ಮೇಲ್ ಗೊಬ್ಬರ ಏನಪ್ಪ ಅಂದ್ರೆ ಪೊಟಾಶ್ ಯೂರಿಯಾ ಅಷ್ಟೇ. ತಳ ಗೊಬ್ಬರ ಏನಾಯ್ತು DAP 10 26 20 20 ಹಿಂಗೆ ಕೊಡ್ತೀವಿ. ಅಂದ್ರೆ ಯೂರಿಯಾ ಜಾಸ್ತಿ ಕೊಡಬಾರ್ದು ಅಂತಾರೆ? ಯೂರಿಯಾ ಜಾಸ್ತಿ ಕೊಡ್ಬಾರ್ದು. ಪೊಟಾಶ್ ಕೊಟ್ರೆ ಈಗ ಪೊಟಾಶ್ ಯೂರಿಯಾ ಕೊಟ್ರೆ ಜೋಳ ಕೆಂಪಾಗಿರ್ತಲ್ಲ ಸ್ವಲ್ಪ ಕರಗಾಗ್ಲಿ ಅಂತ ಅನ್ನೋದಕ್ಕೋಸ್ಕರ ಪೊಟಾಶ್ ಯೂರಿಯಾ ಮಿಕ್ಸ್ ಮಾಡಿ ಆಮೇಲೆ ಕೊಡ್ತೀವಿ ಫಸ್ಟಿಗೆ. ಆಮೇಲೆ ನೆಕ್ಸ್ಟ್ DAP 10 26 ಅದನ್ನ ಯೂರಿಯಾನು ಮಿಕ್ಸ್ ಮಾಡಿ ಕೊಡ್ತೀವಿ. ಅಂದ್ರೆ ಈ ಜೋಳಕ್ಕೆ ಲದ್ದಿ ಉಳಿದ ಕಾಟ ಅಂತಾರ, ಕೀಟದ ಬಾಧೆ ಅಂತಾರೆ, ನೀವ್ ಯಾತಾರ? ಲದ್ದಿ ಉಳಿದ ಕಾಟ ಅಂತಂದ್ರೆ ಸ್ಟಾರ್ಟಿಂಗ್ ಬಿತ್ತನಕ್ಕೆ ಏನಿರ್ತಾ ಆ ಟೈಮ್ ಬಿತ್ತರಿ ಯಾವ ಹುಳನು ಬರಲ್ಲ. ಒಂದ್ ಸ್ವಲ್ಪ ಅದೇ ಬಿತ್ತಿ ಒಂದ್ ಎರಡು ತಿಂಗಳ ಟೈಮ್ ಮುಗಿಸ್ಕೊಂಡು ತೆಗಿ ನಮ್ಮ ಒಂದ್ ಕಡೆ ಮಳೆ ಇಲ್ಲ, ಹಿಂದೈತಿ ಮಳೆ ಬಂದು ನಮ್ಗೆ ಒಂದ್ ಕಡೆ ಬಂದು ಒಂದ್ ಕಡೆ ಬಂದಿಲ್ಲ ಅನ್ನೋದಕ್ಕೋಸ್ಕರ ಅವ್ರು ಬಿತ್ತಿಂದಿರ್ತಾರ, ಅವು ಕೂಳಿ ಬೀಳುತ್ತೆ. ಆಮೇಲೆ ನಾನು ಇಲ್ಲಿ ಕೃಷಿ ಇಲಾಖೆಗೆ ಹೋಗಿ ಔಷಧಿ ತಗೊಂಡ್ಬಂದು ಔಷಧಿ ಹೊಡಿತಾರೆ, ಆದ್ರೂ ಹುಳ ಕಂಟ್ರೋಲ್ ಆಗಲ್ಲ. ಒಂದ್ ಐದು ಸತಿ ಔಷಧಿ ಕೊಡಬೇಕು. ನಂತರ ತೆನೆ ಬರ ಸಮಯದಲ್ಲಿ ಏನು ಒಂದು ಸಮಸ್ಯೆಗಳನ್ನ ಎದುರಿಸ್ತಿರತಾವು? ಆ ಟೈಮ್ನಲ್ಲಿ ಏನಪ್ಪ ಅಂದ್ರೆ ತೆನೆ ಕೀಳ ಟೈಮ್ನಾಗೆ ಈಗ ಪೊಟಾಷು ಈಗ ಡಿ ಎ ಪಿ ಇಲ್ಲ ನಮ್ಮ ಮನಸ್ಸಿಗೆ ಈಗ ಇಪ್ಪತ್ತು ಇಪ್ಪತ್ತಾರು ಡಿ ಎ ಪಿ ನಾರು ಆತು ಇಲ್ಲ ಹತ್ತು ಇಪ್ಪತ್ತಾರು ಆತು ಯೂರಿಯಾ ಒಂದು ಮೂರು ತರ ಒಂದ್ ಮೂರು ತರದ ಗೊಬ್ಬರ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಕೀಟಗಳು ಕಾನ್ಶಿಯಸ್ ಏನಂದ್ರೆ ಒಂದ್ ಸ್ವಲ್ಪ ನೆಲ ಇದಿರುತ್ತಲ್ಲ ಮಿದು ಬರುತ್ತಲ್ಲ ಒಂದ್ ಸ್ವಲ್ಪ ಬೇಸತ್ತವಂಗೆ ತೆನೆಗಳು ಉಳ್ಕಿನ ಜಾಸ್ತಿ, ಮಳೆಗಾಲ ಜಾಸ್ತಿ ಆತ ಬಂದ್ರೆ ಒಂಥರ ಬರ್ಲಬಾರ್ದು ಗೆದ್ದೆ ಹುಳ ತಿಂದು ಉಳ್ಕಿನ ಜಾಸ್ತಿ. ಅಂದ್ರೆ ಹಾಲು ಇರೋ ಕೀಟ ಅಂತ ತೆನೆ ಇರ್ತಕ್ಕಂಥದ್ ಕೀಟಗಳದ್ದು ಏನಾದ್ರು ಕಾಣಬರ್ತಾ? ಆ ಟೈಮ್ ಕಾಣಲ್ಲ ಸರ್. ಏನ್ ಸ್ಟಾರ್ಟಿಂಗ್ ಕೀಳಕ್ಕಿಂತ ಮುಂಚೆ ಇರುತ್ತೆ ಅವಾಗಲೇ ಕಂಟ್ರೋಲ್ ಮಾಡ್ಕೋಬೇಕು ನಾವು. ಆ ಟೈಮ್ನಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂತೀವಿ. ಯಾವ ತರ ನಿರ್ವಹಿಸ್ತೀರಾ? ಅದ ಯಾವ ತರ ನಿರ್ವಹಿಸ್ತೀರ ಅಂತಂದ್ರೆ ಈಗ ಈಗ ಹುಳ ಕಾಣ್ತಾ ಕಂಡ್ರೆ ಅಕಸ್ಮಾತ್ ಈಗ ನಾವು ಕೃಷಿ ಇಲಾಖೆಗೆ ಹೋಗಿ ಕರ್ಕೊಂಡ್ ಬರ್ತೀವಿ ಅವ್ರನ್ನ, ನೋಟಿಸ್ ಹಿಂಗಾಗಿದೆ ಜೋಳ ಭಾರಿ ಹುಳ ಬಿದ್ದ್ಬಿಡತ್ತೆ ಬೆಳೆ ಹುಳ ಕಮ್ಮಿ ಬೆಳೆ ಇರುತ್ತೆ ಅಂತ ಅವ್ರು ಕರ್ಕೊಂಡು ತೋರಿಸ್ದಾಗ ಇದು ನೋಡ್ರಿ ಸರ್ ಇಂತ ಟೈಮ್ ಈ ಟೈಮ್ಗೆ ಇಂತ ಔಷಧಿ ಹೊಡೀರಿ ಈ ಟೈಮ್ಗೆ ಗೊಬ್ಬರ ಕೊಡೋಕೆ ಅಂತಂದು ಅವ್ರು ಬಂದು ಹೇಳ್ತಾರೆ. ಆ ಟೈಮ್ಗೆ ಕರೆಕ್ಟಾಗಿ ನಾವು ವ್ಯವಸಾಯ ಮಾಡಿದ್ದಾಗಲಿ ಏನೋ ಒಂದಾಗಲಿ ಆ ಟೈಮ್ನ ಕೊಡ್ತೀವಿ. ಕೊಟ್ಟಾಗ ಏನಾದ್ರು ಸ್ವಲ್ಪ ಕೊಟ್ಟಾಗ ಪರವಿಲ್ಲ, ಚೆನ್ನಾಗಿರುತ್ತೆ ಜೋಳ. ಎಷ್ಟು ಇಳುವರಿ ಬಂತು ತಮ್ದು? ನಮ್ದು ಎಕರೆ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಇಳುವರಿ ಬಂತು. ಖರ್ಚು? ಖರ್ಚು ಜೋಳದ ರೇಟ್ ಹಾಕಿಂದ್ರೆ ಒಂದೂವರೆ ಪ್ಯಾಕೆಟ್ ಜೋಳ ಅದು 1250 ರೂಪಾಯಿ ಒಂದು ಪ್ಯಾಕೆಟ್ ಪೈನಿಯರ್ ಬೀಜ. ಡಿ ಎ ಪಿ ಎಲ್ ಸಿ ಎಲ್ಲ ಹೋಗುತ್ತೆ. ಆಮೇಲೆ ಕೂಲಿಯರ್ ಅದು ಇದು ಎಷ್ಟು ಚೆನ್ನಾಗುತ್ತೆ ಅಂತಂದ್ರೆ ಒಂದು 12,000 ರೂಪಾಯಿ ಖರ್ಚು ಬರ್ಸ, 12-15,000 ರೂಪಾಯಿ ಈ ಹೊಲ ಬಡ್ಸಿದ್ದು ಎಲ್ಲ ಸೇರ್ತ. ಈಗ ರೇಟ್ ಸಿಕ್ಕರೆ ರೈತರು ಗೇಟ್ಯಾನು ಇಲ್ಲಪ್ಪ ಅಂತಂದ್ರೆ ಏನು ರೇಟ್ ಸಿಗಬೇಕು ತಮ್ಗೆ? ನಮಗೆ ರೇಟ್ ಏನಿಲ್ಲ ಅಂತಂದ್ರೆ 2,500 ರೂಪಾಯಿ ಮೇಲೆ ಇರ್ಬೇಕು ಸರ್. ಈಗ 1,800 1,000 ಸಿಕ್ಕರೆ ರೈತರು ಏನು ಉಳಿತಾಯ ಇಲ್ಲ ಸರ್. ಏನಪ್ಪ ಅಂದ್ರೆ ಬೀಜ ಗೊಬ್ಬರದ ಅಲ್ಲೇ ಅದಲ್ಲಿಗೆ ನೇರ ಆಗ್ಬಿಡುತ್ತೆ. ಇಲ್ಲಿಗೆ ಬರ್ತಾರ? ಇಲ್ಲಿಗೆ ಬರ್ತಾರೆ, ಇಲ್ಲೇ ವ್ಯಾಪಾರ ಮಾಡ್ತಾರೆ. ಇಲ್ಲಿಗೆ ಬಂದು ವ್ಯಾಪಾರ ಮಾಡ್ಕೊಂಡು ತೂಕೊಂಡು ತಗೊಂಡ್ಬೇಕಾರೆ. ತೆನೆ ಲೆಕ್ಕಕ್ಕೆ ಮಾಡ್ತಾರ ಅಥವಾ ನೀವು ಹೊಡ್ಸಿದ್ದ? ನೀವು ಹೊಡ್ಸಿದ ಲೆಕ್ಕಕ್ಕೆ ಮಾಡೋದು, ತೆನೆ ಲೆಕ್ಕಕ್ಕಲ್ಲ. ಈಗ ಬೀಜದ ಮೇಲೆ ಹೋಗುತ್ತೆ ಅದು, ಪೈನಿಯರ್ ಬೀಜ ಸಣ್ಣ ಬೀಜ ಇರುತ್ತ ಹತ್ಕೊಂತಾರ ರೇಟು. ಈಗ ದೊಡ್ಡ ಬೀಜ ಈಗ ಸಿ ಪಿ ಈಗ ಆಮೇಲೆ ಪೈನಿಯರ್ ಹೋಗಿ ಬರ್ತಾವ ಅವಕ್ಕೆಲ್ಲ ಒಂಥರ ರೇಟ್, ಸಣ್ಣ ಕಾಳಿಗೆ ಒಂಥರ ರೇಟು, ದಪ್ಪನ ಕಾಳಿಗೆ ಒಂಥರ ರೇಟು. ಒಟ್ಟಲ್ಲಿ ತಮಗೆ ಏನ್ ಅನ್ಸುತ್ತೆ, ತಮ್ಗೆ ಜೋಳ ಬೆಳೆದಿದ್ದು ಸಾಕು ಅನ್ಸುತ್ತೋ ಬೇರೆ ಕಡೆ ಬೇರೆ ಬೆಳೆ ಬೆಳಿಬೇಕು ಅಂತ ಆಸಕ್ತಿ ಇದೆಯೋ, ಯಾವ ತರ ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ? ಇಲ್ಲ ಸರ್, ಬೇರೆ ಬೆಳೆ ಬೆಳೆಯಕಂತ ಆಸಕ್ತಿ ಐತಿ ನಮ್ಗೂ. ಆದ್ರೂ ಈಗ ನಮ್ಮ ವಾತಾವರಣಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ತರಕಾರಿ ಮಾಡಿದ್ಮೇಲೆ ಮತ್ತೆ ಅಕಸ್ಮಾತ್ ತರಕಾರಿ ತೆಗೆದ್ಮೇಲೆ ರಾಗಿ ಮಾಡೋರು ಇರ್ತಾರೆ, ಈ ಸೊಪ್ಪು ಆಮೇಲೆ ತರಕಾರಿ ಮಾಡೋರು ಬಹಳ ಜನ ಇರುತ್ತೆ, ಅಸಂದಿ ಹುಳ್ಳಿ ಅದನ್ನ ಚಿಲ್ಲರ್ ಬಹಳ ಜನ ಇರುತ್ತೆ. ತಾವೇನೇನು ತರಕಾರಿ ಬೆಳೆದಿದ್ರ? ನಾವು ಮುಳ್ಳು ಗಿಡ ಮಾಡಿದ್ವಿ, ಮೆಣಸಿನ ಗಿಡ, ಸೊಪ್ಪು ಮಾಡಿದ್ವಿ. ಸೊಪ್ಪನಿಗೇನು ಸಿಗಲ್ಲ ಸರ್, ಮೆಣಸಿನ ಗಿಡದಾಗೆ ಅದೇ ಫಸ್ಟ್ ಇಂದ ಏನಿತ್ತು ಸ್ವಲ್ಪ ಸ್ವಚ್ಛದ ಮಾತ್ರ ಬಂತು ದುಡ್ಡು ಅಷ್ಟೇ, ಗೊಬ್ಬರ ಕೊಟ್ಟದ್ದು ಕೂಲಿ ಅರ್ದು ಏನು ಉಳಿಯಲ್ಲ. ಸೊಪ್ಪಿನ ರೇಟ್ ಈಗ ಜಾಸ್ತಿ ಆಗಿದೆ ಮಳೆ ಜಾಸ್ತಿ ಆಗಿರೋದ್ರಿಂದ. ಈಗ ಯಾಕಪ್ಪ ಅಂದ್ರೆ ಮಳೆಗಳ ಜಾಸ್ತಿ ಆಯ್ತು, ಈಗ ಬೆಳೆಯಕ್ಕೂ ಈಗ ನೀರಾಗಿ ಹೆಂಗ್ರಿ ಸ ಹೊಲ ಉಳುಮೆ ಮಾಡಕ್ ಬರುತ್ತೆ ಹೇಳ್ರಿ, ಉಳಿಯ ಮಾಡಕ್ ಬರಲಕ್ಕೋಸ್ಕರ ಈಗ ನೋಡ್ರಿ ರೈತರದ್ದು ಬಾರಿಯನ್ನೇ ಆಗಿ ಈ ದಿಕ್ಕನೇ ಏನೈತೆ ಅದು ಮಾಡ್ಬೋದು. ಎರೆ ಜಮೀನು ಅಲ್ಲ ನಮ್ಮ ಎರೆನೇ ಜಮೀನು ನಮಗೆ ಅವ್ಬಿಟ್ರಕ್ಕೆ ಹೆಂಗಿಲ್ಲ, ಹಂಗಾಗಿ ನಾವೇನು ಉಳಿಯೋ ಮಾಡಕ್ ಆಗ್ತಿಲ್ಲ. ಈಗ ಯಾವ್ಯಾವ ಸೊಪ್ಪು ಹಾಕಿದ್ರಿ? ಕೊತ್ತಂಬರಿ, ಮೆಂತೆ, ಕವರೆ, ಪಾಲ್ಕ, ಎಳವರೆ, ತಿರ್ಕ್ಸೆಲೆ, ಇದನ್ನ ತರ ಮಾಡ್ತೀವಿ. ಎಲ್ಲೆಲ್ಲಿ ಕೊಡ್ತಾ ಇದ್ರಿ ಸೊಪ್ಪನ್ನ? ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ? ದಾವಣಗೆರೆ ಮಾರ್ಕೆಟ್ಗೆ ಹೋಗ್ತೀವಿ, ಭದ್ರಾವತಿ ಹೋಗ್ತೀವಿ, ಶಿವಮೊಗ್ಗ ಹೋಗ್ತೀವಿ, ನಮ್ಗೆ ಆ ಥರ ಆತ ಹೋಗ್ತೀವಿ. ಈಗ ಆಟ ಅವಕ್ಕೆ ಟಾಟೇಶನ್ ಮಾಡ್ಕೊಬೇಕು, ಹೋಗ್ಬೇಕು ಬಾಡಿಗೆ ಮಾಡ್ಕೊಂಡು. ಈಗ ಬಾಡಿಗೆ ಏನಿಲ್ಲ ಅಂತಂದ್ರೆ 2,000 ರೂಪಾಯಿ ಬಾಡಿಗೆ ಕೇಳ್ತಾರೆ ದಾವಣಗೆರೆಗೆ, ಬದ್ರ ಹೋದ್ರೆ 2,200 ಕೇಳ್ತಾರೆ, ಶಿವಮೊಗ್ಗ 3,000 ಕೇಳ್ತಾರೆ. ಈಗ ರೈತರದ್ದು ಹೊಡ್ತಾನೆ ಸ್ವಲ್ಪ. ಆದರೂ ಆದಾಯದ ಬಗ್ಗೆ ರೇಟ್ ಸಿಕ್ಕರೆ ರೈತರಿಗೆ ಸೊಪ್ಪನಾಗೆ ರೇಟ್ ಸಿಕ್ಕರೆ ಉಳ್ಕೊಂತಾರೆ. ರೇಟ್ ಸಿಗಲಿಲ್ಲ ಅಂತಂದ್ರೆ ಈಗ 100 ರೂಪಾಯಿ 100 ರೂಪಾಯಿ ಸಿಕ್ಕರೆ ಏನು ಉಳಿಯಲ್ಲ ಸರ್. ಈಗ 150-200 ರೂಪಾಯಿ ಸಿಕ್ಕರೆ 100ಕ್ಕೆ ಏನೋ 2 ರೂಪಾಯಿ ಬೆಂಬಲ ಸಿಕ್ಕರೆ ಹೆಂಗ ರೈತರು ನಡೀತೈತಿ, ಇಲ್ಲಪ್ಪ ಅಂದ್ರೆ ಏನು ಉಳಿಯಲ್ಲ. ನಿಮ್ ಪ್ರಕಾರ ಸೊಪ್ಪು ಇಳುವರಿ ಬಂದ್ರೂ ರೇಟ್ ಇರಲ್ಲ ಅಂತ? ಇಳುವರಿ ಬರುತ್ತೆ ಸರ್. ಯಾವ ಟೈಮ್ ಬರುತ್ತಪ್ಪ ಅಂತಂದ್ರೆ ಶಿವರಾತ್ರಿಂದ ಒಳಗೆ ಮಾಡಿದ್ರೆ ಇಳುವರಿ ಇರುತ್ತೆ, ಶಿವರಾತ್ರಿ ಕಾಳದ ಮಾಡಿದ್ರೆ ಮೂಡ್ಗಳು ಮುಗಿತಪ್ಪ ಅಂದ್ರೆ ಸೊಪ್ಪಿನ ವಾತಾವರಣ ಚೇಂಜ್ ಆಗ್ತದೆ. ಯಾಕಪ್ಪ ಅಂದ್ರೆ ಕೆಂಪು ಬೆಳಗಾಗೋದು ಹಂಗಾಗಿ ಹೋಗ್ಬಿಡುತ್ತೆ. ಯಾವ ಸಮಯ ಒಳ್ಳೇದು ಅಂತೀರ ಸೊಪ್ಪಿನ ಬೆಳೆಗೆ? ಈ ಸೀಸನ್ ಪಾಡ್ ನಮ್ಗೆ ಶಿವರಾತ್ರಿ ಮುಗಿಯೋದೊಳಗೆ ಸೊಪ್ಪು ಬೆಳಕಂದ್ರೆ ಬೆಳಕಂದಾಗಿ ಶಿವರಾತ್ರಿ ಮುಗಿಯತಪ್ಪ ಅಂದ್ರೆ ಮೂಡ್ಗಳು ಕಮ್ಮಿ ಆತಪ್ಪ ಅಂದ್ರೆ ಕವರೆ ಪಲ್ಕ ಬೆಳೆದ್ ಬಿಟ್ರೆ ಏನ್ ಮಾಡಕ್ ಬರಲ್ಲ ಸರ್. ಖರ್ಚು ಎಷ್ಟು ಬೀಳುತ್ತೆ ಸೊಪ್ಪಿಗೆ? ಸೊಪ್ಪಿಗೆ ಒಂದು ಚೀಲಕ್ಕೆ ಕೊತ್ತಂಬರಿ ಕಾಳಿಗೆ ನಾಲ್ಕು ಸಾವಿರದ 400 ರೂಪಾಯಿ ಚೀಲ ಐತೆ. 90 ರೂಪಾಯಿ ಅಲ್ಲ 110 ರೂಪಾಯಿ ಕೆ ಜಿ ಇಲ್ಲಿ ಹಂಗೆ ಮಾರ್ತಾರೆ. ನಾವು ದಾವಣಗೆರೆ ಹೋಗಿ ತಗೊಂಡ್ಬರ್ತೀವಿ. 4,400 ರೂಪಾಯಿ ಚೀಲ 30 ಕೆಜಿ ಬ್ಯಾಗು ತಂದು ಚೆಲ್ತು ಸರ್. ಒಂದು ಚೀಲ ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಎಕರೆಗೆ ಚೆಲ್ಬೋದು. ಕೊತ್ತಂಬರಿ ಕಾಳು ಒಂದು ಚೀಲ 30 ಕೆಜಿ ಇದೆ. ಒಂದು ಎರಡು ಎಕರೆ ಚೆಲ್ಲಿಯರ್ ಈಗ ದಳೆ ಮಡ್ಕ್ಯನದು. ದಳೆ ಮಡ್ಕ್ಯಂದು ಕಾಲೆ ಮಡ್ಕ್ಯಂದು ಕಾಲೆ ಮುಂಟೆ ನೀರು ಬಿಡ್ಬೇಕು ಅಂತಿದ್ರೆ 8 ದಿನ ತಂಗ ನೋಡ್ರಿ ಸರ್. ಅದು ಹುಟ್ಟ ತಂಕಲ್ವ ಭಾರಿ ಕೇರ್ಫುಲ್ ನೋಡ್ಕೋಬೇಕು. ಯಾವ ಥರ? ಈಗ ನೀರು ಮೇಲೆ ಮೇಲೆ ಕೊಡ್ತಿರ್ಬೇಕು. ಈಗ ಇವತ್ತು ಬಿಟ್ವ ನಾಳೆ ಒಂದೇನು ಬಿಟ್ಟು ಮತ್ತೆಲ್ಲ ನಾಡ್ದಲ್ಲ ನೀರು ಬಿಡ್ಬೇಕು ಹುಟ್ಟ ತಂಕ. ಆಮೇಲೆ ಹುಟ್ಟಿದ ಮೇಲೆ 4 ದಿನ ಕಂಪೌಂಡ್ ನೀರು ಕೊಡ್ತೀವಿ. ಆ ಥರ ಇದ್ರೆ ಈ ಎಳುವರೆ ಬೀಜ ಇದೆಲ್ಲ ಒಂದು ದೇಶ ಬಿಟ್ಟರು ಹುಡ್ತದೆ. ಅದು ಒಂದು ಹಸಿ ಹುಡ್ತಿ. ಇದು ಕೊತ್ತಂಬರಿ ಕಾಳು ಹಂಗಲ್ಲ ಸರ್, ಕೊತ್ತಂಬರಿ ಮೆಂತೆ. ಈ ಮೆಂತೆ 3 ದಿನ ಕಾಣುತ್ತೆ. ಈಗ ಪರ ಒಗರಸೆ ಹಂಗಿದ್ರು ನಾವು ನೀರು ಬಿಡ್ದಂಗೆ ಒಗರಸೆ ಇದ್ರು ಮೆಂತೆ ಕಾಳು ಹುಡ್ತತಿ. ಆ ಥರ ಅದು ಈ ಕೊತ್ತಂಬರಿ ಕಾಳಿಗೆ ಏನಪ್ಪ ಅಂದ್ರೆ 8 ದಿನ ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ಲೇಬೇಕು. ಹುಟ್ಟ ತಂಕ ಮಾತ್ರ ಹುಟ್ಟಿದ ಮೇಲೆ 3 ದಿನ ಕಂಪೋರ್ಟ್ ಕೊಟ್ಟರೆ ನಡೀತೈತಿ. ಆದಾಯ ಯಾವ ಥರ ಬರುತ್ತೆ? ಆದಾಯ ನೋಡಿ ಸರ್, ಈಗ ಶಿವಡ್ನೇ ಹೋಗುತ್ತೆ ಅದು. ಈಗ ಶಿವಡ್ ಕೊಡ್ತೀವ, ಈಗ ಸಣ್ಣ ಶಿವಡ್ ಕಟ್ಟಿದ್ರೆ ಒಂಥರ ರೇಟ್ ಇರುತ್ತೆ, ದೊಡ್ಡ ಶಿವಡ್ ಕಟ್ಟಿದ್ರೆ ಒಂಥರ ಇರುತ್ತೆ, ಅದೇ ರೇಟ್ ಇರುತ್ತೆ. ಸಣ್ಣ ಶಿವಡ್ ಕಟ್ಟಿವಿ, ಈಗ ಮಾರ್ಕೆಟ್ ಕಟ್ಟಿದ್ರೆ ಅಲ್ಲಿ ನಮಗೆ ರೂಪಾಯಿ ಸಿಕ್ಕರು, ನಮಗೆ ಉಳಿತಾಯ ಆಗ್ಬೇಕಪ್ಪ ಅಂತ ಅನ್ನೋದಕ್ಕೋಸ್ಕರ ಸಣ್ಣ ಶಿವಡ್ ಕೊಡ್ತೀವಿ. ಅಲ್ಲಿ ಹೋದ್ರು ಅಕಸ್ಮಾತ್ ನಮ್ಮ ಮನೆ ಬರ್ಸ್ ಚೆನ್ನಾಗಿದ್ದು ರೇಟ್ ಸಿಕ್ಕರೆ 100 ರೂಪಾಯಿ ಸಿಕ್ಕರೆ ಉಳಿತಾಯ, ಇಲ್ಲಪ್ಪ ಅಂದ್ರೆ 80, 70, 60 ಬಂದರೆ ಏನು ಉಳಿಯಲ್ಲ ಸರ್. ಇಲ್ಲಿ ಇಲ್ಲಿ ಹಳ್ಳಿ ಮನೆಗೆ ರೈತರಿಗೆ ಕೊಡೋದಾದ್ರೆ ಈಗ ಹಳ್ಳಿ ಮೇಲೆ ಹೋಗಾರೆ ಸೊಪ್ಪು ಮರಕ್ಕೆ ತರಕಾರಿ ಮರಕ್ಕೆ ಹೋಗಾರೆ ಅವ್ರಿಗೆ ಈಗ 100 ರೂಪಾಯಿ 150 ಹಿಂಗೆ 1 ರೂಪಾಯಿ 200 ರೂಪಾಯಿ ಹಂಗೆ 100 ರೂಪಾಯಿ ಕೊಡ್ತೀವಿ. ಅವ್ರು ತಗೊಂಡು ಹೋಗಾರೆ ಕೊಡ್ತಾರೆ. ಈಗ ಈಗ ಯಾರು ತಗೋ 5 ಬಳೆ ಒಂದೇ ಸಮಸ್ತೇನ್ರಿ ಸರ್. ಈಗ ಕೊಟ್ಟಾಗ ಇಸ್ಕೋಬೇಕು. ಇವಾಗ ತಗೊಂಡು ಹೋಗಿರ್ತಾರೆ, 2 ಜನ ಬಿಟ್ಟು ಬಂದು ಅವರೇ ಬಂದು ಹೊಲ್ದಾಗಲೇ ಕೊಡ್ತಿರ್ತಾರೆ. ಹೊಲ್ದ ಸೊಪ್ಪು ಕೇಳ್ತಿರ್ತವ ಏನಿಲ್ಲಪ್ಪ ಅಂದ್ರೆ ಒಂದು ಟೈಮ್ ಚಳಿದಪ್ಪ ಅಂತಂದ್ರೆ ಒಂದು ವಾರದಿಂದ 5 ದಿನಕ್ಕೆ ಕ್ಲಿಯರ್ ಆಗತ್ತೆ ಸೊಪ್ಪು. ರೇಟ್ ಇದ್ರೆ ಒಳ್ಳೆ ಆದಾಯ? ರೇಟ್ ಇದ್ರೆ ಒಳ್ಳೆ ಆದಾಯ ಸರ್. ಎಕರೆಗಟ್ಟಲೆ ಚೆಲ್ತಾರೆ ನಮ್ಮರಲ್ಲಿ. ರೇಟ್ ಇದ್ರೆ ಈಗ 1,000 ತಂಗಲ ಇರುತ್ತೆ ಕೊತ್ತಂಬರಿ, ಮೆಂತೆ, ಕೊತ್ತಂಬರಿ, ಸಬ್ಬಸ್ಗೆ ಅದು 1,000 ರೂಪಾಯಿ ತಂಗಲ ಇರುತ್ತೆ. ಸಬ್ಬಸ್ಗೆ 1 ರೂಪಾಯಿ ಕಡಿಮೆ ಆದ್ರೂ ಕೊತ್ತಂಬರಿ ಕಡಿಮೆ ಆಗಲ್ಲ ಈ ಸೀಸನ್ ಆಗಿ. ಅಕಸ್ಮಾತ್ ಸೀಸನ್ ಕಡಿಮೆ ಆತಪ್ಪ ಅಂದ್ರೆ ಎಲ್ಲ ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ಸುತ್ತನ ಕಡೆ ಬೆಳೆಯೋದು ಜಾಸ್ತಿ ಅದು. ಸೊಪ್ಪು ತರಕಾರಿ ಅಷ್ಟೇ, ಸೊಪ್ಪು ಅಷ್ಟೇ. ಹಂಗಾಗಿ ಸೊಪ್ಪು ಸ್ವಲ್ಪ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಹಿಂಗೆ ಮಳೆ ಪಳೆ ಜಾಸ್ತಿ ಆಗಿ ಹೊಳೆ ಪಳೆ ಬಂದು ಹಳ್ಳ ಪಳ್ಳ ಹಿಂಗೆ ಇದಾಗಿರಿ ರೇಟ್ ಆಗೋದು ಜಾಸ್ತಿ ಇರುತ್ತೆ. ಒಳ್ಳೇದು ರಂಗಸ್ವಾಮಿ ಅವರೇ, ತಮ್ಮ ಒಂದು ಕೃಷಿ ಅನುಭವವನ್ನು ಇದುವರೆಗೆ ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಓಕೆ ಸರ್. ವಿವಿಧ ರೀತಿಯ ಸೊಪ್ಪಿನ ಕೃಷಿ ಹಾಗೂ ಜೋಳದ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿ ಗ್ರಾಮದ ಶ್ರೀಯುತ ರಂಗಸ್ವಾಮಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇನ್ನು ತರೀಕೆರೆ ತಾಲೂಕು ಮುಗಳಿಯ ಶ್ರೀಮತಿ ಲಕ್ಷ್ಮೀದೇವಮ್ಮ ಮತ್ತು ಸಂಗಡಿಗರಿಂದ ಜೋಗುಳದ ಪದಗಳು. ಎಲೆ ಬಾಳೆ ಸೊಳೆ ಮ್ಯಾಲೆ ಕಾಲಂಗೆ ಇಡಲೆ, ಎಲೆ ಬಾಳೆ ಸೊಳೆ ಮ್ಯಾಲೆ ಕಾಲಂಗೆ ಕಾಲಂಗೆ ಇಡಲೆ, ನೀರಂಗೆ ತರಲೆ ಕಾಲಂಗೆ ಇಡಲೆ ನೀರಂಗೆ ತರಲೆ, ನತದ ಮೊರ ದಿನಕ್ಕೆ ನಾನಂಗೆ ಇರಲೆ, ದಿನಕ್ಕೆ ನಾನಂಗೆ ಇರಲೆ, ಅಡದಮ್ಮ ಎದ್ದಾರೆ ಮಡಲೆ ಗೈಕೆ ಅನಾಯ್ಕೆ, ಅಡಮ್ಮ ಎದ್ದಾರೆ ಮಡಲೆ ಗಕ್ಕಿ ಅನಾಯ್ಕೆ, ತನಕ ಕಳೆ ತನಕ ಕಳವೆ ನಿಂತ ಕೊಂಡ ದಾರಿ ತನಕ ಕಳವೆ ನಿಂತ ಕೊಂಡು ಕ ಮಾಡಳೆ ಸೇವಾನಿಗೆ ಕಾನೆ ಮಾಡಕ್ಕೆ ದೊಡದೆ ಕ ಮಗಳೇನೆ ಕಾಮಗಳೇನೆ ತಾಯೇ ಮರಳೇನೆ ತಾಯೇ ಕಲೆಂಗೆ ಇಡಲೆ ಕಲೆಂಗೆ ಇಡಲೆ ನೀರಂಗೆ ತರಲೆ ಕಲೆಂಗೆ ಇಡಲೆ ನೀರಂಗೆ ತರಲೆ ತದ ಮೊರ ದಿನಕ್ಕೆ ನಾನಂಗೆ ಇರಲೆ ತದ ಮೊರ ದಿನಕ್ಕೆ ನಾನಂಗೆ ಇರಲೆ ಮಳೆ ಬಂದವೇ ಅಣ್ಣ ಊರಾಗಿಲ್ಲ ಮಳೆ ಬಂದವೇ ಅಣ್ಣ ಊರಾಗಿಲ್ಲ ನಮ್ಮ ಸೀಮೆಗಿಂತ ಬಾಳೆ ಇಲ್ಲ ಸೀಮೆಗಿಂತ ಬಾಳೆ ಇಲ್ಲ ನಮ್ಮ ಸೀಮೆಗಿಂತ ಬಾಳೆ ಇಲ್ಲ ಬಾಳೆಗಾರ ಸೀಮೆಗಿಂತ ಬಾಳೆ ಇಲ್ಲ ಬಾಳೆಗಾರ ಕದ ಕಾಣೋಣ ಬಗಲೇ ಮನೆ ಕಾಣ ನೋಡ ಬಗಲೇ ಮನೆ ಕಾಣೋ ಕಾಣಾನೆ ನನ್ನ ತವರೋ ಬಳೆಗಾರ ಕಾಣೋನೆ ನನ್ನ ತವರೋ ಬಳೆಗಾರ ಎಲ್ಲರ ಕೈಯೇ ಕರಣ ಎಲ್ಲರ ಪುರುಷ ಕರುಣೆ ಇಲ್ಲದ ಹಣದಮ್ಮಿಲ್ಲದೆ ಯಾರೋ ಮಾನೆ ಹಣದಮ್ಮಿಲ್ಲದ ಯಾರೋ ಮಾನೆ ಹಣದಮ್ಮ ಇಲ್ಲದೆ ಯಾರೋ ಮನೆ ಬಾಗಲ ಮುಂದೆ ಹಣದಮ್ಮ ಇಲ್ಲದ ಯಾರೋ ಮನೆ ಬಾಗಲ ಮುಂದೆ ಕಣ್ಣೀರ ಸುರ ಸೋತ ಬರತೀಯಣ್ಣ ಬರತೀಯ ಏರೇ ಅಣ್ಣ ಆಸೆ ನನ್ನಾದಾಗ ಒಣಸೆ ಫಲ ಬೇಟಾಗ ಆಸೆ ನನ್ನಾದಾಗ ಒಣಸೆ ಫಲ ಬೇಟಾಗ ನನ್ನ ಮಗನ ಏ ಪಡದಾಗ ಗಂಡ ಗಗನ ಏ ಪಡದಾಗ ನನ್ನ ಗಂಡ ಮಗನ ಪಡದಾಗ ತಂಗಮ್ಮ ಮಗನ ಪಡೋದಾಗ ತಂಗೆ ಒಂಗರವಾಯತರತೇನೆ ಅಂಗೆ ಒಂಗರವಾಯತರತೇನೆ ಹಿಂಗೇನೆ ಒಂಗರ ನಿನ್ನಾಳಿಯಾಗೆ ಹಿಂಗೇನೆ ಒಂಗರ ಅದು ನಿನ್ನಾಳಿಯಾಗೆ ನನಗೆ ಪಟ್ಟೆ ರತ್ನಗಿರಿ ಅಂಬಾಯಿಕೆಯ ರತ್ನಗಿರಿ ಅಂಬಾಯಿಕೆಯ ರತ್ನಗಿರಿ ಅಂಬ ರವಿಕೆ ತಂದೇನೆ ರತ್ನಗಿರಿ ಅಂಬ ರವಿಕೆ ತಂದೆ ಉಡುಬಾರೆ ತಂಗೆ ತೊಡಬಾರೆ ಸಾಗ ಮಾಡದೇಗೆ ತೊಡು ಮಾಡದೇಗೆ ತೊಡು ಸೋಗ ಮಾಡ ಸಾಗ ಮಾಡೇ ತವರೆಗೆ ಸೋಗೋ ತಾಳೇ ತವರಿಗೆ ಬಾಳೆ ಸೊಳೆ ಮ್ಯಾಲೆ ಕಾಲಂಗೆ ಇಡಲೆ ಬಾಳೆ ಸೊಳೆ ಮ್ಯಾಲೆ ಕಾಲಂಗೆ ಕಾಲಂಗೆ ಇಡಲೆ ತರಲೆ ಕಾಲಂಗೆ ಇಡಲೆ ನೀರಂಗೆ ತರಲೆ ತರ ಮೊರ ದಿನಕ್ಕೆ ನಾನಂಗೆ ಇರಲೆ ಹೋದ ಮೊರ ದಿನಕ್ಕೆ ನಾನಂಗೆ ಇರಲೆ ಒಳ್ಳೆ ದಣ್ಣ ಬೇಲೆ ಬದರವಿಲ್ಲ ಒಳ್ಳೆ ದಣ್ಣ ಬೇಲೆ ಬದರವಿಲ್ಲ ನಂಗೆ ಇರಲ್ಲನ್ನ ನಡಲಿಗೆ ಬೆಳ್ಳೆಯ ಒಡೋದಾರ ಲಾನ ಕಳಿಗೆ ಬೆಳ್ಳಿ ಕಡೋದಾರ ಬಳ್ಳಾರಿ ನಡೆಯೇ ಬರವಣೆ ಬಳ್ಳಾರಿ ಮನೆಯೇ ಬರ ತೋರೆ ಬಳ್ಳಾರಿ ನಡಿವೆ ಬರವಣೆ ನನ ತಮ್ಮ ನನ್ನ ತಮ್ಮ ಎಳೆ ಬಾಳೆ ಸೊಳೆ ಮ್ಯಾಲೆ ಕಾಲಂಗೆ ಇಡಲೆ ಬಾಳೆ ಸೊಳೆ ಮ್ಯಾಲೆ ಕಾಲಂಗೆ ಇಡ ಕಾಲಂಗೆ ಇಡಲೆ ನೀರಂಗೆ ತರಲೆ ಕಾಲಂಗೆ ಇಡಲೆ ನೀರಂಗೆ ತರಲೆ ತದ ಮೊರ ದಿನಕ್ಕೆ ನಾನಂಗೆ ಇರಲೆ ದಿನಕ್ಕೆ ನಾನಂಗೆ ಇರಲೆ ಕಾಲಂಗ್ರ ಕಣೆ ಕಾಣೆ ಬರುವ ದಡೆ ದಡೆ ಕಾಲಂಗ್ರ ಕಣೆ ಕಾಣೆ ಬರುವ ದಾಳ